ಕೇಳಿದಿರಿ. ನಮ್ಮ ಕೃಷಿಯಲ್ಲಿ ಸಾಕಷ್ಟು ಮಹತ್ತರವಾದಂಥ ಬದಲಾವಣೆ ಆಗ್ತಾ ಇದೆ. ನಮ್ಮ ಪೂರ್ವಜರು ಮಾಡುತ್ತಿರುವಂತಹ ಕೃಷಿಗೆ ಇವತ್ತಿನ ನಮ್ಮ ವೈಜ್ಞಾನಿಕ ಯುಗದಲ್ಲಿ ನಾವು ಮಾಡುವಂಥ ಕೃಷಿಗೆ ತುಂಬ ವ್ಯತ್ಯಾಸವನ್ನು ನಾವು ಕಾಣಬಹುದು. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಮಣ್ಣಿನ ಫಲವತ್ತತೆ ಸಾಕಷ್ಟು ಹಾಳಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ವಿ. ಈ ಭೂಮಿಯ ಮಣ್ಣಿನ ಫಲವತ್ತತೆ ಹಾಳಾಗಲಿಕ್ಕೆ ಸಾಕಷ್ಟು ಸಂಶೋಧನೆಯ ಮೂಲಕ ಕಾರಣಗಳನ್ನು ತಿಳ್ಕೊಂಡಿವಿ. ಮೊಟ್ಟ ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ, ಒಂದೇ ಕೃಷಿ ಭೂಮಿಯ ಮೇಲೆ ನಿರಂತರವಾಗಿ ನಾವು ಒಂದೇ ಬೆಳೆಯನ್ನು ಬೆಳೆಯೋದ್ರಿಂದ ನಮ್ಮ ಭೂಮಿಯ ಪೋಷಕಾಂಶಗಳ ಮಟ್ಟ ಕಡಿಮೆಯಾಗಿ ನಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ. ಎರಡನೇದಾಗಿ, ನೈಸರ್ಗಿಕವಾಗಿ ನಾವು ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ, ಅಂದರೆ ನಾವು ಏನು ಹೇಳ್ತೀವಲ್ಲ ಅತಿವೃಷ್ಟಿ ಅಂತ ತಿಳ್ಕೊಂಡು, ಸೊ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಭೂಮಿಯ ಫಲವತ್ತತೆಯಾಗಿರ್ತಕ್ಕಂತಹ ಮೇಲ್ಪದರು ನೀರಿನೊಟ್ಟಿಗೆ ಕೊಚ್ಚಿಕೊಂಡು ಹೋಗಿ ಅಲ್ಲಿಯೂ ಸಹ ಪೋಷಕಾಂಶಗಳ ಒಂದು ಪೋಲಾಗುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುವುದನ್ನು ನಾವು ಕಾಣಬಹುದು. ಮೂರನೇದಾಗಿ, ನಮ್ಮ ರೈತ ಬಾಂಧವರು ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು, ಪೀಡಿನಾಶಕಗಳನ್ನು ಹೆಚ್ಚು ಹೆಚ್ಚು ಆಗಿ ಬೆಳೆಯ ಅವಧಿಗಳಲ್ಲಿ ಅವರು ಹಾಕೋದ್ರಿಂದ ಹಾಗೂ ಸಿಂಪರಣೆ ಮಾಡುವುದರಿಂದನೂ ಸಹ ಮಣ್ಣಿನಲ್ಲಿರತಕ್ಕಂತಹ ಉಪಯುಕ್ತವಾದಂತಹ ಸೂಕ್ಷ್ಮಾಣು ಜೀವಿಗಳ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟಾಗಿ ನಮ್ಮ ಭೂಮಿಯ ಒಂದು ಪೋಷಕಾಂಶಗಳ ಮಟ್ಟ ಹಾಗೂ ನಮ್ಮ ಭೂಮಿಯು ಹಲವಾರು ತೊಂದರೆಗಳು ಅಂತ, ಅಂದರೆ ಸವಳು ಭೂಮಿ, ಜೌಕು ಭೂಮಿ ಹಾಗೂ ಅಮ್ಲೀಯತೆ, ಹೀಗೆ ಹಲವಾರು ಸಮಸ್ಯಾತ್ಮಕ ಮಣ್ಣುಗಳನ್ನು ನಾವು ಕಾಣಲಿಕ್ಕೆ ಅದರಿಂದ ಒಂದು ದುಷ್ಪರಿಣಾಮ ಬೀಳುತ್ತೆ. ಸೊ ಹೀಗಾಗಿ ಒಟ್ಟಿನಲ್ಲಿ ನಾನು ನಿಮಗೆ ಹೇಳಬೇಕು ಅಂದರೆ, ಭೂಮಿಯ ಮೇಲೆ ಒಂದೇ ಬೆಳೆಯನ್ನು ಬೆಳೆಯೋದ್ರಿಂದ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ, ಯಥೇಚ್ಛವಾಗಿ ನಮ್ಮ ರೈತ ಬಾಂಧವರು ರಾಸಾಯನಿಕ ಗೊಬ್ಬರಗಳನ್ನು, ಪೀಡೆನಾಶಕಗಳು ಮತ್ತು ಕೀಟನಾಶಕ ಗೊಬ್ಬರಗಳನ್ನು ಬಳಸೋದ್ರಿಂದ ಹಾಗೂ ಇನ್ನಿತರ ನೈಸರ್ಗಿಕ ವಿಕೋಪಗಳಿಂದನೂ ಸಹ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗುವುದನ್ನು ನಾವು ಸಂಶೋಧನೆಯ ಮೂಲಕ ವಿಮರ್ಶಾತ್ಮಕವಾಗಿ ನಾವು ಕಂಡುಕೊಂಡಿದ್ದೀವಿ. ಸರ್, ಹಾಗಿದ್ರೆ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ, ಕ್ಷೀಣಿಸೈತೆ, ಇಲ್ಲ ಚೆನ್ನಾಗಿಲ್ಲ ಅನ್ನೋದನ್ನ ಯಾವ ರೀತಿ ಅಳೆಯಬಹುದು ಅಂತ ಹೇಳ್ತೀರಾ? ಮುಖ್ಯವಾಗಿ ನಾವು ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿಯಾಗಿ ನಾವು ಅಳತೆ ಮಾಡಬಹುದು, ನಮ್ಮ ಒಂದು ಕೃಷಿ ಭೂಮಿಯ ಮಣ್ಣಿನ ಫಲವತ್ತತೆ ಮಟ್ಟ ಅದು ಉತ್ತಮವಾಗಿದೆಯೋ ಅಥವಾ ಸಾಮಾನ್ಯವಾಗಿದೆಯೋ ಅಥವಾ ಮಣ್ಣಿನ ಫಲವತ್ತತೆ ಮಟ್ಟದಲ್ಲಿ ಬಹಳಷ್ಟು ಕಡಿಮೆಯಾಗಿರೋದನ್ನು ನಾವು ಕಂಡುಕೊಳ್ಳಬಹುದು. ಯಾವ ರೀತಿ ಅಂದರೆ, ಮೊಟ್ಟ ಮೊದಲನೆಯದಾಗಿ ನಮ್ಮ ಕೃಷಿ ಜಮೀನಿನ ಒಂದು ಮಣ್ಣು ಪರೀಕ್ಷೆಯನ್ನು ನಾವು ಮಾಡಿಸ್ಬೇಕು. ಕೃಷಿ ಜಮೀನಿನ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳ ಪ್ರಮಾಣವನ್ನು ನಾವು ತಿಳ್ಕೊಂಡು ಆ ಪೋಷಕಾಂಶಗಳ ಪ್ರಮಾಣದ ಆಧಾರದ ಮೇಲೆ ನಮ್ಮ ಭೂಮಿಯ ಮಣ್ಣು ಫಲವತ್ತತೆ ಆಗಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ನಾವು ಕಂಡುಕೊಳ್ಳಿಕ್ಕೆ ಮಣ್ಣು ಪರೀಕ್ಷೆ ಒಂದು ಸಾಧನ ಅಂತ ನಾನು ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಮ್ಮ ರೈತ ಬಾಂಧವರೆಲ್ಲರೂ ಸಹ ಪ್ರತಿ ವರ್ಷ ಬೆಳೆಯ ಒಂದು ಅವಧಿಯ ಮುಂಚೆ, ಅಂದರೆ ಬೇಸಿಗೆ ಹಂಗಾಮಿನಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಂಡು ಅವರ ಮಣ್ಣಿನಲ್ಲಿಯ ಪೋಷಕಾಂಶಗಳ ಪ್ರಮಾಣವನ್ನು ತಿಳ್ಕೊಂಡು ಅವರು ಬೆಳೆಯುವ ಬೆಳೆಗಳಿಗೆ ಸೂಕ್ತವಾದಂತಹ ಪೋಷಕಾಂಶಗಳ ಪ್ರಮಾಣವನ್ನು ತಿಳ್ಕೊಂಡು ಉಪಯೋಗಿಸುವುದರಿಂದ ಒಂದು ಉತ್ತಮವಾದಂತಹ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಒಟ್ಟು ಒಂದು ಉತ್ತಮವಾದಂಥ ಬೆಳೆಯನ್ನು ನಾವು ಪಡಿಬೇಕು ಅಂತಂದರೆ ಸುಮಾರು 16 ಪೋಷಕಾಂಶಗಳು ಆ ಬೆಳೆಗೆ ಬೇಕಾಗ್ತದೆ. ಸೊ ಆ 16 ಪೋಷಕಾಂಶಗಳು ಸಹ ನಮ್ಮ ಭೂಮಿಯಲ್ಲಿದೆ. ಸೊ ಉದಾಹರಣೆಯಾಗಿ ಹೇಳಬೇಕು ಅಂತಂದರೆ ಈ ಪ್ರಥಮ ಪೋಷಕಾಂಶಗಳು ಅಂತ ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶು, ಇದನ್ನು ನಮ್ಮ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಬೆಳೆಗಳಿಗೆ ಬೆಳೆ ಬಿತ್ತುವ ಒಂದು ಹಂತದಲ್ಲಿ ಈ ಗೊಬ್ಬರಗಳನ್ನು ಕೊಡ್ತಾರೆ. ನೆಕ್ಸ್ಟು ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಮತ್ತು ಗಂಧಕ ಅಂತ ಇವು ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಇವು ಪ್ರಥಮ ಪೋಷಕಾಂಶಗಳಿಗಿಂತಲೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗುವುದರಿಂದ ಇವುಗಳನ್ನ ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇನ್ನು ಲಘು ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಂತಂದರೆ ಕಬ್ಬಿನ, ಮ್ಯಾಂಗ್ನೀಸು, ತಾಮ್ರ, ಮಾಲಿಬ್ಡಿನಮ್, ಸತು, ಬೋರಾನು, ಕ್ಲೋರಿನು, ಹೀಗೆ ಈ ಲಘು ಪೋಷಕಾಂಶಗಳಂದರೆ ಇವು ಸಹ ಬೆಳೆಗಳ ಬೆಳವಣಿಗೆಗೆ ಬೇಕೇ ಬೇಕು, ಆದರೆ ಅತಿ ಅಲ್ಪ ಪ್ರಮಾಣದಲ್ಲಿ ಬೇಕಾಗುವುದರಿಂದ ಇವುಗಳನ್ನ ನಾವು ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಸೊ ಹೀಗಾಗಿ ಯಾವುದೇ ಒಂದು ಬೆಳೆಯನ್ನ ಬೆಳಿಬೇಕು ಅಂತಂದ್ರೆ, ಆ ಬೆಳೆಯ ಉತ್ತಮವಾದಂತಹ ಇಳುವರಿಯನ್ನ ನಾವು ಪಡಿಬೇಕು ಅಂತಂದ್ರೆ, ನಾವು ಅವುಗಳಿಗೆ ರಾಸಾಯನಿಕ ಪೋಷಕಾಂಶಗಳ ಶಿಫಾರಸನ್ನು ಮಾಡಿದ್ದೀವಿ. ಆ ರಾಸಾಯನಿಕ ಗೊಬ್ಬರಗಳ ಶಿಫಾರಸಿನ ಆಧಾರದಲ್ಲಿಯೇ ಅವರು ಆ ಬೆಳೆಗೆ ಎಷ್ಟು ಬೇಕಾಗಿರ್ತದೆ ಅಷ್ಟು ಪೋಷಕಾಂಶಗಳನ್ನ ಆ ಬೆಳೆಗೆ ಒದಗಿಸುವುದರ ಮೂಲಕ ಒಂದು ಉತ್ತಮವಾದಂತಹ ಒಂದು ಇಳುವರಿಯನ್ನ ರೈತರು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಮಣ್ಣು ಪರೀಕ್ಷೆ ಮಾಡಿಸುವುದರ ಮೂಲಕವೇ ನಮ್ಮ ಭೂಮಿಯ ಮಟ್ಟ ಉತ್ತಮವಾಗಿದೆಯೋ, ಫಲವತ್ತತೆಯ ಮಟ್ಟ ಉತ್ತಮವಾಗಿದೆಯೋ ಅಥವಾ ಮಧ್ಯಮ ಕ್ರಮಾಂಕದಲ್ಲಿದೆಯೋ ಅಥವಾ ಫಲವತ್ತತೆ ಮಟ್ಟ ಕಡಿಮೆ ಕ್ರಮಾಂಕದಲ್ಲಿದೆಯೋ ಅಂತ ತಿಳ್ಕೊಳ್ಳಿಕ್ಕೆ ಮಣ್ಣು ಪರೀಕ್ಷೆ ಒಂದು ಮುಖ್ಯವಾದಂತಹ ಒಂದು ಸಾಧನ. ಸರ್, ಈಗ ಕೃಷಿ ಬೆಳೆ ಬೆಳೀತಕ್ಕಂಥ ಮಣ್ಣಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ ಅಂತ ಹೇಳಿದ್ರಿ. ಈ ಮಣ್ಣಿನ ಪೋಷಕಾಂಶಗಳ ಕೊರತೆ ಅಂದ್ರೆ ಏನು? ಪೋಷಕಾಂಶಗಳ ಕೊರತೆಗಳಿಗೆ ಮುಖ್ಯವಾಗಿ ಕಾರಣ ಏನಂತ ಹೇಳ್ತೀರಾ? ಒಂದು ಉತ್ತಮವಾದಂತಹ ಒಂದು ಬೆಳೆಯನ್ನು ನಾವು ಪಡಿಬೇಕು ಅಂತಂದ್ರೆ ಒಟ್ಟು 16 ಪೋಷಕಾಂಶಗಳು, ಅವು ಉತ್ತಮವಾದಂತಹ ಪ್ರಮಾಣದಲ್ಲಿ ಭೂಮಿಯಲ್ಲಿ ಇರಬೇಕು. ಸೊ ಅವಾಗಲೇ ನಾವು ಆ ಭೂಮಿ ಫಲವತ್ತತೆಯಿಂದ ಕೂಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ. ಈ ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಆಗಲಿಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರೆ, ನಾನು ಆಗ್ಲೇ ಹೇಳಿರುವ ಹಾಗೆ ಒಂದೇ ಭೂಮಿಯಲ್ಲಿ ನಾವು ನಿರಂತರವಾದಂತಹ ಒಂದೇ ಬೆಳೆಯನ್ನ ಬೆಳೆಯೋದ್ರ ಮೂಲಕ ನಮ್ಮ ಭೂಮಿಯ ಮಟ್ಟದಲ್ಲಿಯ ಪೋಷಕಾಂಶಗಳು ಕಡಿಮೆ ಆಗುತ್ತೆ. ಉದಾಹರಣೆಯಾಗಿ ನಾನು ಹೇಳಬೇಕು ಅಂದ್ರೆ, ನಮ್ಮ ರೈತ ಬಾಂಧವರು ಮೆಕ್ಕೆಜೋಳ ಆದ್ಮೇಲೆ ಮತ್ತೆ ಮೆಕ್ಕೆಜೋಳ ಹಾಕ್ತಾರೆ, ಅಥವಾ ಈರುಳ್ಳಿ ಆದ್ಮೇಲೆ ಮತ್ತೆ ಈರುಳ್ಳಿಯನ್ನು ಹಾಕ್ತಾರೆ. ನಾವು ಬೆಳೆಯ ಬದಲಾವಣೆಗಳನ್ನ ನಾವು ಮಾಡೋದಿಲ್ಲ. ಒಂದು ಬೆಳೆಯನ್ನ ಹಾಕಿದ್ಮೇಲೆ ಮತ್ತೆ ಪದೇ ಪದೇ ಅದೇ ಬೆಳೆಯನ್ನ ನಾವು ಒಂದೇ ಭೂಮಿಯ ಮೇಲೆ ತೆಗೆಯೋದ್ರಿಂದ ಭೂಮಿಯಲ್ಲಿ ಒಂದು ಪೋಷಕಾಂಶಗಳ ಮಟ್ಟ ಅಥವಾ ನಾವೇನು ಹೇಳ್ತೀವಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಎರಡನೇದಾಗಿ ಏನು ಅಂತಂದ್ರೆ, ನಾವು ಒಂದೇ ಭೂಮಿಯಲ್ಲಿ ಅತಿ ಹೆಚ್ಚು ಬೆಳೆಗಳನ್ನ ತೆಗೆದುಕೊಳ್ಳೋದ್ರಿಂದ, ಉದಾಹರಣೆಯಾಗಿ ಹೇಳಬೇಕು ಅಂತಂದ್ರೆ, ನಮ್ಮ ರೈತ ಬಾಂಧವರು ಒಂದು 2-3 ಎಕರೆ ಪ್ರದೇಶದಲ್ಲಿ ಒಂದು ಅಡಿಕೆಯನ್ನು ಹಾಕಿರ್ತಾರೆ. ಆ ಅಡಿಕೆ ಮಧ್ಯದಲ್ಲಿ ಸುಮಾರು 2-3 ಬೆಳೆಗಳನ್ನ ಅಂತರ ಬೆಳೆಯನ್ನಾಗಿ ಬೆಳೆದಿರ್ತಾರೆ. ಆ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ನಾವು ನಿಗದಿತ ಮಟ್ಟದಲ್ಲಿ ಸಮರ್ಪಕವಾಗಿ ನಾವು ಬಳಕೆ ಮಾಡ್ಕೋಬೇಕು ಅಂತಂದ್ರೆ, ಆ ಅಂತರ ಬೆಳೆಗಳಿಗೂ ಸಹ ನಾವು ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತೆ. ಬಟ್ ಇಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಅವರು ಏನ್ ಮಾಡ್ತಾರೆ, ನಮ್ಮ ರೈತ ಬಾಂಧವರು ಅಡಿಕೆಗೆ ಏನ್ ಬೇಕಾಗಿರ್ತದೆ ಅದಕ್ಕೆ ಪೋಷಕಾಂಶಗಳನ್ನು ಕೊಟ್ಬಿಡ್ತಾರೆ. ಸೊ ಉಳಿದ ಬೆಳೆಗಳು ಸಹ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಳ್ತವೆ. ಸೊ ಹಾಗೆ ಈ ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳು ಅಂತ ಏನ್ ಹೇಳ್ತೇವಲ್ಲ, ಆ ಕಾನ್ಸೆಪ್ಟ್ ಅನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಕೆಲವೊಂದು ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹೀಗಾಗಿ ಆಗಲೂ ಸಹ ನಾವು ಪೋಷಕಾಂಶಗಳ ಕೊರತೆಯನ್ನು ಕಾಣಬಹುದು. ಮೂರನೇದಾಗಿ ಯಥೇಚ್ಛವಾಗಿ ನಾನು ಈಗ ಆಲ್ರೆಡಿ ಹೇಳಿದೆ, ನೈಸರ್ಗಿಕ ವಿಕೋಪದಿಂದ ಮಳೆ ಏನಾದರೂ ಆದರೆ ಆ ವಿಕೋಪದಿಂದ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ನಮ್ಮ ಮಣ್ಣಿನಲ್ಲಿರ್ತಕ್ಕಂತಹ ಹೆಚ್ಚಿನ ಅಂಶ ಸಾರಜನಕ ಮತ್ತು ಸ್ಪೆಷಲಿ ಪೊಟ್ಯಾಷಿಯಂ ಇವು ನೀರಿನಲ್ಲಿ ಕರಗಿ ಪೋಲಾಗೋದ್ರಿಂದ ಅಂತಹ ಭಾಗದಲ್ಲಿ ನಾವು ಈ ಸಾರಜನಕ ಮತ್ತು ಪೊಟ್ಯಾಷದ ಕೊರತೆಯನ್ನು ಕಾಣ್ತೀವಿ. ಅದಲ್ಲದೆ ಹೆಚ್ಚಿನ ಮಣ್ಣಿನ ಮೇಲ್ಪದರು ಕೊಚ್ಚನೆಯಾಗಿ ಹೋಗೋದ್ರಿಂದ ನಮ್ಮ ಭೂಮಿಯು ಆಮ್ಲೀಯತೆಯನ್ನು ಹೊಂದುತ್ತೆ. ಅಂದರೆ ಮಣ್ಣಿನ ರಸಸಾರ 6.5 ಕಡಿಮೆ ಇರೋದ್ರಿಂದ ನಮ್ಮ ಮಣ್ಣುಗಳು ಆಮ್ಲೀಯತೆಗೆ ಪರಿವರ್ತನೆ ಹೊಂದುತ್ತವೆ. ಸೊ ಆಮ್ಲೀಯತೆಗೆ ಪರಿವರ್ತನೆ ಹೊಂದಿದಾಗಲೂ ಸಹ ಸಾಕಷ್ಟು ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಎಲ್ಲ ಕಾರಣಗಳಿಂದ ನಮ್ಮ ಭೂಮಿಯಲ್ಲಿ ಆ ಪೋಷಕಾಂಶಗಳ ಒಂದು ಅಸಮತೋಲನತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗ್ಲಿಕ್ಕೆ ಇಷ್ಟೆಲ್ಲ ಕಾರಣಗಳಿದಾವೆ ಅಂತ ಹೇಳಿದ್ರಿ ಸರ್. ಈಗ ಫಲವತ್ತತೆಯನ್ನು ಹಾಳಾಗ್ಬಿಟ್ಟೈತೆ, ಅದನ್ನೇನಾದರೂ ಮಾಡಿ ಅಭಿವೃದ್ಧಿ ಪಡಿಸ್ಬೇಕಲ್ಲ. ಈ ಮಣ್ಣಿನ ಫಲವತ್ತತೆಯನ್ನು ಅಭಿವೃದ್ಧಿ ಪಡಿಸುವಂಥ ವಿಧಾನಗಳು ಯಾವ ಅಂತ ಹೇಳ್ತೀರಾ? ನಾವು ಈಗಾಗಲೇ ನಮ್ಮ ಒಂದು ಸಂಶೋಧನೆ ಮೂಲಕ ಕಂಡುಕೊಂಡಿರುವ ಹಾಗೆ, ಅಂದರೆ ನಮ್ಮ ಒಂದು ಅಖಿಲ ಭಾರತ ಸಂಶೋಧನಾ ಅಡಿಯಲ್ಲಿ LTFE ಅಂತ ಒಂದು ಪ್ರಾಜೆಕ್ಟ್ ಇದೆ. ಅಂದರೆ ದೀರ್ಘಾವಧಿ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಆ ಮಣ್ಣಿನ ಫಲವತ್ತತೆ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮ ಆಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ಯಾವ ವಿಧಾನಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅಂತೇಳಿ. ಸೊ ಒಂದು ನೀವು ಕ್ಲಿಯರ್ವಾಗಿ ಒಂದು ಉತ್ತಮವಾದಂತಹ ಪ್ರಶ್ನೆ ಇದು. ಮುಖ್ಯವಾಗಿ ಒಂದು ಉತ್ತಮವಾದಂತಹ ಬೆಳೆಯನ್ನು ನಾವು ಪಡಿಬೇಕು ಅಂದ್ರೆ ನಮ್ಮ ಭೂಮಿ ಫಲವತ್ತತೆಯಿಂದ ಕೂಡಿರಬೇಕು. ನಮ್ಮ ಭೂಮಿಯಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳು ಉತ್ತಮವಾದಂತಹ ಮಟ್ಟದಲ್ಲಿ ಅಥವಾ ಪ್ರಮಾಣದಲ್ಲಿ ಇರಬೇಕು. ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಕಂಡು ಬರಬಾರದು. ಸೊ ಇಂತಹ ಒಂದು ನಿಟ್ಟಿನಲ್ಲಿ ನಾವು ಉತ್ತಮವಾದಂತಹ ಒಂದು ಬೆಳೆಯನ್ನ ತೆಗಿಲಿಕ್ಕೆ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ನಾನು ನಮ್ಮ ರೈತ ಬಾಂಧವರಿಗೆ ಈ ಮಣ್ಣಿನ ಫಲವತ್ತತೆಯನ್ನ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ, ಅದರ ಜೊತೆಯಲ್ಲಿ ಮಣ್ಣಿನ ಫಲವತ್ತತೆಯನ್ನ ಅಭಿವೃದ್ಧಿ ಪಡಿಸಿಕೊಳ್ಳಿಕ್ಕೆ ಹಲವಾರು ವಿಧಾನಗಳನ್ನ ನಾವು ಸಂಶೋಧನೆ ಮೂಲಕ ಕಂಡುಕೊಂಡಿದ್ದೀವಿ. ಅಲ್ಲದೆ ನಮ್ಮ ಕೃಷಿ ವಿಸ್ತರಣಾ ವಿಭಾಗದಿಂದಲೂ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಿಂದಲೂ ಹಲವಾರು ತಾಂತ್ರಿಕತೆಗಳಿಂದಲೂ ನಾವು ಯಾವಾಗಲೂ ನಮ್ಮ ರೈತ ಬಾಂಧವರಿಗೆ ನಾವು ಇವುಗಳ ಮೂಲಕ ನಾವು ತರಬೇತಿಯ ಮೂಲಕ ಈ ವಿಧಾನಗಳನ್ನ ಅವರಿಗೆ ನಾವು ಹೇಳ್ತಾನೆ ಇರ್ತೀವಿ. ಈ ನಿಟ್ಟಿನಲ್ಲಿ ಆ ಮಣ್ಣಿನ ಫಲವತ್ತತೆಯನ್ನ ಸಂರಕ್ಷಿಸುವುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಅಭಿವೃದ್ಧಿಗೊಳಿಸುವಂತಹ ವಿಧಾನಗಳಂದ್ರೆ, ಮೊಟ್ಟ ಮೊದಲನೆಯದಾಗಿ ನಮ್ಮ ರೈತ ಬಾಂಧವರು ಪ್ರತಿ ವರ್ಷ ಹಸಿರೆಲೆ ಗೊಬ್ಬರಗಳನ್ನ ಮಣ್ಣಿನ ಜೊತೆ ಮಿಶ್ರಣ ಮಾಡುವುದನ್ನ ಕಲ್ತ್ಕೋಬೇಕು. ಇದರಿಂದ ಅವರ ಬೇಸಾಯದ ಖರ್ಚು ಕಡಿಮೆ ಆಗುತ್ತೆ, ಹಾಗೂ ಹೊರಗಡೆಯಿಂದ ನಾವು ಕೃತಕವಾದಂತಹ ರಾಸಾಯನಿಕ ಗೊಬ್ಬರಗಳು ಅಥವಾ ಕೃತಕ ಗೊಬ್ಬರಗಳು ಅಥವಾ ರಾಸಾಯನಿಕ ಗೊಬ್ಬರಗಳಂತ ಏನ್ ಹೇಳ್ತೀವಿ ಅವುಗಳನ್ನ ಭೂಮಿಗೆ ಸೇರಿಸುವಂತ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ರೈತ ಬಾಂಧವರ ಒಂದು ಬೇಸಾಯದ ಖರ್ಚು ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಪ್ರತಿ ವರ್ಷ ಕೃಷಿ ಇಲಾಖೆಯಲ್ಲಿ ಸಿಗುವಂತಹ ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನು ತೆಗೆದುಕೊಂಡು ಹೋಗಿ ನಮ್ಮ ರೈತ ಬಾಂಧವರು ಅವುಗಳನ್ನ ತಮ್ಮ ಭೂಮಿಯಲ್ಲಿ ಬೆಳೆದು ತಾವು ಬಿತ್ತನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಮಣ್ಣಿನ ಜೊತೆ ಅವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡುವುದರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಭೂಮಿಯ ಜೊತೆ ಸೇರಿ ಬೆಳೆಯ ಅವಧಿಯಲ್ಲಿ ಅದು ಉತ್ತಮವಾದಂತಹ ಒಂದು ಬೆಳೆಯನ್ನು ಪಡೀಲಿಕ್ಕೆ ಸಾಧ್ಯ. ಇದು ಒಂದು ವಿಧಾನ. ಎರಡನೇದಾಗಿ ನಾವು ನೋಡಬಹುದು ಕೆಲವೊಂದು ಭೂಮಿಯಲ್ಲಿ ಕೊರಕಲುಗಳು ಉಂಟಾಗಿರ್ತವೆ, ಆ ಕೊರಕಲುಗಳನ್ನ ಯಾರು ಸಹ ನಿರ್ವಹಣೆ ಮಾಡೋದಿಲ್ಲ. ಸೊ ಕೊರಕಲ್ಲುಗಳನ್ನ ನಾವು ನಿರ್ವಹಣೆ ಮಾಡದೆ ಹೋದಲ್ಲಿ ಅಲ್ಲಿ ಮಣ್ಣಿನ ಸವಕಳಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಮೇಲ್ಪದರು ಕೊಚ್ಕೊಂಡು ಹೋಗ್ಲಿಕ್ಕೆ ಆಸ್ಪದ ಆಗುತ್ತೆ. ಆಮೇಲೆ ಮಳೆ ನೀರು ಬಂದಾಗೂ ಸಹ ಆ ಕೊರಕಲುಗಳಲ್ಲಿ ಈ ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗಿ ನಮ್ಮ ಒಂದು ಭೂಮಿಯಲ್ಲಿರ್ತಕ್ಕಂಥ ಉತ್ತಮವಾದಂತಹ ಪೋಷಕಾಂಶಗಳ ಪ್ರಮಾಣ ಅದೇನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಜಮೀನಿನಲ್ಲಿ ಎಲ್ಲೆಲ್ಲಿ ಕೊರಕಲುಗಳನ್ನ ಅವರು ಕಾಣ್ತಾರೆ, ಫಸ್ಟ್ ಆ ಕೊರಕಲುಗಳನ್ನು ಮುಚ್ಚಬೇಕು. ಆ ಕೊರಕಲುಗಳನ್ನು ಮುಚ್ಚೋದ್ರಿಂದ ಮಣ್ಣಿನ ಸವಕಳಿಯನ್ನ ನಾವು ತಡೆಗಟ್ಟಬಹುದು. ಅದರ ಜೊತೆಯಲ್ಲೇ ನಾವು ಮಣ್ಣಿನ ಒಂದು ಮೇಲ್ಪದರು ಏನು ಉತ್ತಮವಾದಂತಹ ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಮೇಲ್ಪದರನ್ನು ಸಂರಕ್ಷಣೆ ಮಾಡೋದ್ರಿಂದ ನಾವು ಮಣ್ಣಿನ ಒಂದು ಫಲವತ್ತತೆಯನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮೂರನೇದು ಏನು ಅಂತಂದ್ರೆ, ನಾವು ಪ್ರತಿಯೊಂದು ಜಮೀನುಗಳಲ್ಲಿ ನೋಡಿದಾಗ ಯಾರೂ ಸಹ ಒಂದು ಬದು ನಿರ್ಮಾಣವನ್ನು ಮಾಡಿಕೊಳ್ಳುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ತೀವಿ ಇನ್ನೊಬ್ಬರು ರೈತನ ಪಕ್ಕದಲ್ಲೇ ಹೊಲ ಇರುತ್ತೆ, ಇನ್ನೊಂದು ರೈತಂತೂ ಪಕ್ಕದಲ್ಲೇ ಹೊಲ ಇರ್ತದೆ, ಮಧ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಯಾರು ಬದುಗಳನ್ನೇ ನೋಡ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿ ಮಳೆಯ ನೀರು ಇಂಗ್ಲಿಕ್ಕೆ ಆಸ್ಪದ ಆಗೋದಿಲ್ಲ. ಆ ಬದುಗಳು ಇದ್ರೆ ಮಾತ್ರ ನಾವು ಮಳೆಯ ನೀರನ್ನ ನಮ್ಮ ಭೂಮಿಯಲ್ಲಿ ಇಂಗಿಸ್ಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ನಮ್ಮ ರೈತ ಬಾಂಧವರು ತಮ್ಮ ತಮ್ಮ ಜಮೀನಿನ ಬದುಗಳ ಮಟ್ಟಗಳನ್ನ ಸುಧಾರಿಸ್ಕೋಬೇಕು. ಆ ಜಮೀನಿನ ಬದುಗಳ ಮಟ್ಟಗಳನ್ನು ಸುಧಾರಿಸ್ಕೊಂಡ್ರು ಅಂದ್ರೆ ಮಳೆಯಿಂದ ಬಿದ್ದಿರ್ತಕ್ಕಂತ ನೀರು ನಮ್ಮ ಭೂಮಿಯಲ್ಲೇ ಇಂಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭೂಮಿಯಲ್ಲೇ ಮಳೆಯ ನೀರು ಇಂಗುವುದರಿಂದ ಮಣ್ಣಿನ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಗಳಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನು ನಾವು ಕಾಣಬಹುದು. ಎರಡನೇದಾಗಿ ನಮ್ಮ ರೈತರ ಬೋರ್ವೆಲ್ಗಳು ಸಹ ಕೆಲವೊಂದು ಸಂದರ್ಭದಲ್ಲಿ ಅವು ಏನು ಬೋರ್ವೆಲ್ಗಳ ರೀಚಾರ್ಜ್ ಅಂದ್ರೆ ಬೋರ್ವೆಲ್ಗಳ ಮರುಪೂರ್ಣ ಆಗುವಂತ ಸಾಧ್ಯತೆನೂ ಹೆಚ್ಚು. ಸೊ ಹೀಗಾಗಿ ನಾನು ಹೇಳುವುದೇನು ಅಂದ್ರೆ ಬದುಗಳ ಮಟ್ಟವನ್ನು ಹಾಕೋಬೇಕು, ಬದುಗಳ ನಿರ್ಮಾಣವನ್ನು ಮಾಡ್ಕೋಬೇಕು ಇದು. ಆಮೇಲೆ ಹೆಚ್ಚಿನ ಸಮಯ ಮಳೆಯ ನೀರು ಇಂಗಿಸ್ಲಿಕ್ಕೆ ನಮ್ಮ ರೈತರು ಅನುವು ಮಾಡಿಕೊಡ್ಬೇಕು. ಸೊ ಹೀಗಾಗಿ ಇವು ನಾಲ್ಕು ವಿಧಾನಗಳಿಂದ ನಾವು ಮಣ್ಣಿನ ಒಂದು ಸಂರಕ್ಷಣೆಯನ್ನ ನಾವು ಮಾಡ್ಕೋಬಹುದು. ನೈಸರ್ಗಿಕ ಒಂದು ವಿಕೋಪಗಳಿಂದ ಆಗುವಂತಹ ಒಂದು ಮಣ್ಣಿನ ಸವಕಳಿಯ ಒಂದು ಮಣ್ಣಿನ ಸಂರಕ್ಷಣೆ ವಿಧಾನಗಳನ್ನ ನಾವು ಇವುಗಳನ್ನ ಮಾಡ್ಕೋಬಹುದು. ಇನ್ನು ಮಣ್ಣಿನ ಫಲವತ್ತತೆ ಅಭಿವೃದ್ಧಿಯನ್ನ ಯಾವ ರೀತಿ ನಾವು ಮಾಡಬೇಕು, ಸಂರಕ್ಷಣೆ ಆದ್ಮೇಲೆ ಮಣ್ಣಿನ ಫಲವತ್ತತೆ ಅಭಿವೃದ್ಧಿಯನ್ನ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತಂದ್ರೆ, ಮೊಟ್ಟ ಮೊದಲನೆಯದಾಗಿ ನಮ್ಮ ರೈತ ಬಾಂಧವರು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನ ತಮ್ಮ ಭೂಮಿಯ ಮೇಲ್ಗಡೆ ಇರುವಂತಹ ಹೊದಿಕೆಗಳನ್ನ ಅಥವಾ ತಮ್ಮ ಜಮೀನಿನಲ್ಲಿ ಸಿಗುವಂತಹ ತ್ಯಾಜ್ಯ ವಸ್ತುಗಳನ್ನ ಅವುಗಳನ್ನ ಸಮರ್ಪಕವಾಗಿ ಅವರು ನಿರ್ವಹಣೆಯನ್ನ ಮಾಡ್ಕೋಬೇಕು. ನಿರ್ವಹಣೆ ಅಂದ್ರೆ ಏನು ಇಲ್ಲಿ ಅಂತಂದ್ರೆ, ಸಾವಯವ ಗೊಬ್ಬರಗಳನ್ನ ತಯಾರು ಮಾಡ್ಕೋಬೇಕು. ಮೊದಲನೆಯದಾಗಿ ಎರೆಹುಳ ಗೊಬ್ಬರ ಆಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಇವೆರಡುಗಳಲ್ಲಿಯೂ ಸಹ ಉತ್ತಮವಾದಂತಹ ಉತ್ಕೃಷ್ಟ ಮಟ್ಟದ ನಾವು ಪೋಷಕಾಂಶಗಳನ್ನು ನಾವು ಕಾಣ್ತೀವಿ ಇವುಗಳಲ್ಲಿ. ಉದಾಹರಣೆಯಾಗಿ ನಾನು ಹೇಳಬೇಕು ಅಂತಂದ್ರೆ, ಕೊಟ್ಟಿಗೆ ಗೊಬ್ಬರದಲ್ಲಿ 1% ಇದೆ, ಅದೇ ರೀತಿಯಾಗಿ 0.8% ರಂಜಕ ಇದೆ, ಅದೇ ರೀತಿಯಲ್ಲಿ 1.2% ಪೊಟ್ಯಾಸಿಯಂ ಇದೆ. ಇಷ್ಟು ಉತ್ಕೃಷ್ಟವಾದಂತಹ ಪೋಷಕಾಂಶಗಳು ನಮ್ಮ ಕೊಟ್ಟಿಗೆ ಗೊಬ್ಬರದಲ್ಲಿ ಇರೋದ್ರಿಂದ ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಸಮರ್ಪಕವಾಗಿ ಎರೆಹುಳ ಗೊಬ್ಬರವನ್ನು ಮಾಡಿಕೊಂಡು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಮಾಡಿಕೊಂಡು ಪ್ರತಿ ವರ್ಷನೂ ಈ ಸಾವಯವ ಗೊಬ್ಬರಗಳನ್ನ ನಾವು ಭೂಮಿಗೆ ಹಾಕೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಸುಧಾರಿಸ್ತದೆ. ಈಗ ಉದಾಹರಣೆಯಾಗಿ ಹೇಳಬೇಕು ಅಂದ್ರೆ ಎರೆಹುಳ ಗೊಬ್ಬರವನ್ನು ನಾವು ತಗೊಂಡ್ರೆ ಎರೆಹುಳ ಗೊಬ್ಬರದಲ್ಲಿ 0.6% ಸಾರಜನಕ ಇದೆ, 1% ರಂಜಕ ಇದೆ, 0.5% ಅಂದ್ರೆ 0.5% ಪೊಟ್ಯಾಸಿಯಂ ಇದೆ. ಸೊ ಹೀಗೆ ಉತ್ತಮವಾದಂತಹ ಪೋಷಕಾಂಶಗಳು ಈ ಸಾವಯವ ಗೊಬ್ಬರದಲ್ಲಿ ಇರೋದ್ರಿಂದ ಇವುಗಳನ್ನ ತಯಾರು ಮಾಡಿಕೊಂಡು ಹೆಚ್ಚು ಹೆಚ್ಚು ಆದಷ್ಟು ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಹಾಕೋದ್ರಿಂದ ನಾವು ಮಣ್ಣಿನ ಫಲವತ್ತತೆಯನ್ನ ಸುಧಾರಿಸ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಎರಡನೇದಾಗಿ ಈ ವಿಧಾನದಲ್ಲಿ ನಾನು ಹೇಳಬೇಕು ಅಂದ್ರೆ ಮಣ್ಣಿನ ಫಲವತ್ತತೆಯ ಅಭಿವೃದ್ಧಿ ಕ್ರಮದಲ್ಲಿ ಹೆಚ್ಚು ಹೆಚ್ಚು ಜೈವಿಕ ಗೊಬ್ಬರಗಳನ್ನ ಭೂಮಿಯಲ್ಲಿ ಹಾಕುವ ಹಾಗೆ ವಿಧಾನಗಳನ್ನು ನಮ್ಮ ರೈತರು ಅಳವಡಿಸಿಕೊಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಎಲ್ಲಾ ತರದ ಜೈವಿಕ ಗೊಬ್ಬರಗಳು ನಮ್ಮ ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿಯೂ ಸಹ ಸಿಗ್ತದೆ. ಅದಲ್ಲದೆ ಸಾಕಷ್ಟು ನಾವು ಸೊಸೈಟಿಗಳಲ್ಲಿಯೂ ಸಹ ಈ ಜೈವಿಕ ಗೊಬ್ಬರಗಳನ್ನು ರೈತರ ಸೊಸೈಟಿ ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ FAO ಅಂತ ಆರ್ಗನೈಸೇಷನ್ ಗಳಾಗಿದ್ದಾವೆ, ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಗಳು FAO ಗಳಾಗಿದ್ದಾವೆ. ಸೊ ಆ FAO ಗಳ ಮೂಲಕನೂ ಸಹ ನಮ್ಮ ರೈತ ಬಾಂಧವರು ಈ ಜೈವಿಕ ಗೊಬ್ಬರಗಳನ್ನ ಒಂದು ಖರೀದಿ ಮಾಡಿ ಅವುಗಳನ್ನ ಯಥೇಚ್ಛವಾಗಿ ಬೆಳೆಗಳನ್ನ ಬೆಳೆಯುವಾಗ ಅಂದ್ರೆ ಬಿತ್ತನೆಯಕ್ಕಿಂತ ಮುಂಚೆ ಈ ಜೈವಿಕ ಗೊಬ್ಬರಗಳ ಒಂದು ಬೀಜೋಪಚಾರವನ್ನು ಮಾಡಿಕೊಂಡು ಬೆಳೆಯ ಹಂತದಲ್ಲಿ ಈ ಜೈವಿಕ ಗೊಬ್ಬರಗಳನ್ನ ನೀರಿನ ಜೊತೆಯಲ್ಲಿ ಒಂದು ಮಿಶ್ರಣ ಮಾಡಿ ಒಂದು ಸಿಂಪರಣೆ ಮಾಡುವಂತದ್ದಾಗ್ಲಿ. ಸೊ ಹೀಗೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ, ನಾವು ಈ ಕೃತಕ ಗೊಬ್ಬರಗಳನ್ನ ಬಳಸೋದು ಸಹ ಕಡಿಮೆ ಆಗುತ್ತೆ. ಸೊ ರೈತರು ಒಂದು ಉತ್ತಮವಾದಂತ ಬೆಳೆಯನ್ನ ಅಪೇಕ್ಷಿಸುವಲ್ಲಿ ಯಾವುದೇ ರೀತಿಯಾಗಿ ಸಂಶಯ ಇಲ್ಲ ಅಂತ ನಾನು ಈ ನಿಟ್ಟಿನಲ್ಲಿ ತಮಗೆ ಹೇಳಬಯಸ್ತೀನಿ. ಇದರ ಜೊತೆಯಲ್ಲಿ ಮಣ್ಣಿನ ಹೊದಿಕೆಯನ್ನು ಮಾಡ್ಕೋಬಹುದು. ಕೃಷಿ ತ್ಯಾಜ್ಯ ವಸ್ತುಗಳು ನಮ್ಮ ರೈತ ಬಾಂಧವರಲ್ಲಿ ಯಾವ್ದು ಸಿಗ್ತವೆ ಅವುಗಳನ್ನೆಲ್ಲ ಭೂಮಿಯ ಹೊದಿಕೆ ಮಾಡ್ಕೋಬಹುದು. ಭೂಮಿಯ ಹೊದಿಕೆ ಮಾಡ್ಕೊಳ್ಳೋದ್ರಿಂದನೂ ಸಹ ಮಣ್ಣಿನ ಸವಕಳಿ ತಡೆಗಟ್ಟುತ್ತೆ, ಭೂಮಿಯಲ್ಲಿ ತೇವಾಂಶ ಉತ್ಪತ್ತಿ ಆಗುತ್ತೆ, ಅದರ ಜೊತೆಯಲ್ಲಿ ಭೂಮಿಯ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಅಂಶಗಳು ಸಾಕಷ್ಟು ಸುಧಾರಿಸ್ತೇವೆ. ಈ ನಿಟ್ಟಿನಲ್ಲಿ ಈ ಎಲ್ಲ ವಿಧಾನಗಳನ್ನು ನಮ್ಮ ರೈತರು ಅಳವಡಿಸಿಕೊಂಡು ಮಣ್ಣಿನ ಫಲವತ್ತತೆಯ ಸಂರಕ್ಷಣೆ ಜೊತೆಯಲ್ಲಿ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವಲ್ಲಿ ನಮ್ಮ ರೈತರು ಯಶಸ್ವಿ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇತ್ತೀಚೆಗೆ ಸಾಕಷ್ಟು ರೈತರ ಬಾಯಲ್ಲಿ ಕೇಳಿಬರೋದಂದ್ರೆ ಈ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡಲಿಕ್ಕೆ ನಾವು ಸಾವಯವ ಕೃಷಿ ಮಾಡ್ತಾ ಇದ್ವಿ, ನೈಸರ್ಗಿಕ ಕೃಷಿ ಮಾಡ್ತಾ ಇದ್ವಿ, ಸುಸ್ಥಿರ ಕೃಷಿ ಮಾಡ್ತಾ ಇದ್ವಿ, ಈ ಥರ ಎಲ್ಲ ಬೇಸಾಯ ಕ್ರಮಗಳನ್ನು ಮಾಡ್ತಾ ಇದ್ವಿ, ಇದರಿಂದ ಸಾಕಷ್ಟು ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ರೈತರಿಗೆ ಅನುಕೂಲ ಅಂತೀರಾ ಸರ್? ಇತ್ತೀಚಿನ ದಿನಗಳಲ್ಲಿ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ನೀವು ಹೇಳಿರುವ ಹಾಗೆ ನಿಜವಾಗ್ಲೂ ಈಗ ಸಾಕಷ್ಟು ಕೃಷಿಯಲ್ಲಿ ನಾವು ಬೇಸಾಯದ ಪದ್ಧತಿಗಳನ್ನ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಸಮಗ್ರ ಬೇಸಾಯ ಪದ್ಧತಿ, ಎರಡನೇದಾಗಿ ಸಾವಯವ ಕೃಷಿ, ಮೂರನೇದಾಗಿ ನೈಸರ್ಗಿಕ ಕೃಷಿ, ಮತ್ತೆ ನಾಲ್ಕನೇದಾಗಿ ಭೂಸುಸ್ಥಿರ ಕೃಷಿ ಅಂತ. ಇವೆಲ್ಲವುಗಳನ್ನ ನಾವು ಒಂದು ತುಲನಾತ್ಮಕವಾಗಿ ನೋಡಿದಾಗ ಎಲ್ಲವುಗಳನ್ನು ಬೇಸಾಯದ ಒಂದು ಕ್ರಮಗಳು ಈ ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಿಸುವಂತಹ ಕ್ರಮಗಳೇ. ಉದಾಹರಣೆಯಾಗಿ ನಾನು ಹೇಳಬೇಕು ಅಂದ್ರೆ ಸಾವಯವ ಕೃಷಿಯನ್ನು ನಾವು ತಗೊಂಡಾಗ ನಾನು ಆಲ್ರೆಡಿ ಇವಾಗಲೇ ಹೇಳಿದೆ, ಸಾಕಷ್ಟು ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ ಮತ್ತು ಭೂಮಿಯ ಮೇಲೆ ಹೊದಿಕೆ ಮಾಡುವಂತಹ ಒಂದು ಕ್ರಮಗಳು. ಎರಡನೇದಾಗಿ ನೀವು ಹೇಳಿರುವ ಹಾಗೆ ಸಮಗ್ರ ಬೇಸಾಯ ಕ್ರಮಗಳು ಅಂದ್ರೆ ಒಂದು ಭೂಮಿಯಲ್ಲಿ ನಮ್ಮ ಪೋಷಕಾಂಶಗಳ ಅಸಮತೋಲನತೆ ಆಗದೆ ಸಮಗ್ರ ಪೋಷಕಾಂಶಗಳ ಪದ್ಧತಿಯಡಿಯಲ್ಲಿ ಉತ್ತಮವಾದಂತಹ ಬೆಳೆಯನ್ನ ಬೆಳೆಯುವಂಥದ್ದು, ಅದು ಬೆಳೆ ಯಾವುದೇ ಆಗಿರಲಿ. ಅಂಡ್ ಮೂರನೇದಾಗಿ ನಾನು ನಿಮ್ಗೆ ಹೇಳಬೇಕು ಅಂದ್ರೆ ನೈಸರ್ಗಿಕ ಕೃಷಿ. ನಮ್ಮಲ್ಲಿನೂ ಸಹ ನಮ್ಮ ಬಬ್ಬೂರು ಫಾರ್ಮ್ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನಾವು ಸುಮಾರು 5 ವರ್ಷ ಈ ನೈಸರ್ಗಿಕ ಕೃಷಿ ಘನ ಕರ್ನಾಟಕ ಸರ್ಕಾರದ ಒಂದು ಯೋಜನೆಯ ಅನುದಾನದಲ್ಲಿ ನಾವು ಸಹ ಸಾಕಷ್ಟು ಪ್ರತೀಕ್ಷಕಗಳನ್ನ ನಾವು ಹಾಕೊಂಡಿದ್ದೀವಿ. ಸೊ ಈ ನೈಸರ್ಗಿಕ ಕೃಷಿಯಲ್ಲಿಯೂ ಸಹ ನಾವು ಉತ್ತಮವಾದಂತಹ ಇಳುವರಿಯ ಜೊತೆಯಲ್ಲಿ ಈ ರೈತರು ನಾವು ಏನು ಉಪಯೋಗಿಸ್ತಾರೆ ಈ ಕೃತಕ ಗೊಬ್ಬರಗಳ ಒಂದು ಬಳಕೆ ಹಾಗೂ ಬೇಸಾಯದ ಕ್ರಮಗಳು ಸಾಕಷ್ಟು ಒಂದು ಬದಲಾವಣೆಯಾಗಿ ಇದರಲ್ಲೂ ಸಹ ಒಂದು ಉತ್ತಮವಾದಂತಹ ಇಳುವರಿ, ಖರ್ಚು ಕಡಿಮೆಯಾಗಿ ಆದಾಯ ಬರಲಿಕ್ಕೆ ಒಂದು ಅನುಕೂಲ ಆಗುವಂತಹ ಒಂದು ಸಂಶೋಧನಾತ್ಮಕ ಒಂದು ಫಲಿತಾಂಶ ನಮಗೆ ಲಭಿಸಿದೆ. ಬಟ್ ಇದರಲ್ಲಿ ಏನು ಅಂದರೆ ಅದು ಇಮಿಡಿಯೇಟ್ ಆಗಿ ಒಂದೇ ವರ್ಷಕ್ಕೇನೆ ಅದು ಆಗೋದಿಲ್ಲ. ಸೊ ಈ ನೈಸರ್ಗಿಕ ಕೃಷಿಯಲ್ಲಿ ಒಬ್ಬ ರೈತ ಉತ್ತಮವಾದಂಥ ಇಳುವರಿಯ ಸ್ಥಿರತೆಯನ್ನು ಕಾಣಬೇಕು ಅಂದರೆ ಮಿನಿಮಮ್ 4-5 ವರ್ಷವರೆಗೆ ಅವರು ಕಾಯಬೇಕಾಗುತ್ತೆ. ಈ ಜೀವಾಮೃತ ಉಪಯೋಗಿಸೋದಾಗಲಿ, ಪಂಚಾಮೃತ ಉಪಯೋಗಿಸೋದಾಗಲಿ, ಪಂಚಗಾವ್ಯ, ಸೊ ಇಂಥವುಗಳನ್ನೆಲ್ಲನೂ ಉಪಯೋಗಿಸ್ಕೊಂಡು ಅವರು ಒಂದು 4-5 ವರ್ಷ ಅವರು ಅದೇ ವಿಧಾನದಲ್ಲಿ ಮುಂದೋದರೆ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವದ ಅಂಶ ಅದು ಹೆಚ್ಚಾಗಿ ಒಂದು ಉತ್ತಮವಾದಂಥ ಬೆಳೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಇನ್ನು ಭೂ ಸುಸ್ಥಿರ ಕೃಷಿ ಅಂತ ನಾವು ಮೊದಲಿನಿಂದರೂ ಇದನ್ನು ಅಳವಡಿಸ್ಕೊಂಡು ಬಂದಿದ್ದೀವಿ. ಯಾವುದೇ ಒಂದು ಬೆಳೆಯನ್ನು ಬೆಳೆದರೆ ಆ ಭೂಮಿಯಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಆಗದೇನೆ ಉತ್ತಮವಾದಂಥ ಒಂದು ಬೆಳೆಯನ್ನು ಪಡೀಲಿಕ್ಕೆ ಸಾಕಷ್ಟು ಯೋಜನೆಗಳು, ವಿಧಾನಗಳನ್ನು ನಮ್ಮ ರೈತರಿಗೆ ನಾವು ತರಬೇತಿ ಮೂಲಕ ಹಾಗೂ ನಮ್ಮ ಪ್ರಾತ್ಯಕ್ಷತೆ ಮೂಲಕ ನಾವು ಹೇಳಿಕೊಡ್ತಾ ಇದ್ವಿ. ಈ ಎಲ್ಲ ವಿಧಾನಗಳಿಂದ ಹಾಗೂ ಇವೆಲ್ಲ ಬೇಸಾಯದ ಕ್ರಮಗಳಿಂದ ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನು ನಾವು ಸಂರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗ್ತೀವಿ. ಇದರಲ್ಲಿ ಯಾವುದೇ ರೀತಿಯಾಗಿ ಸಂಶಯ ಇಲ್ಲ ಅಂತ ನಾನು ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಈ ಮಣ್ಣಿನ ಫಲವತ್ತತೆ ಅಭಿವೃದ್ಧಿಪಡಿಸುವಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ ಸರ್. ಈ ಕೃಷಿ ಭೂಮಿ ಮಣ್ಣಿನ ಫಲವತ್ತತೆ ಅಭಿವೃದ್ಧಿಪಡಿಸಬೇಕಾದ್ರೆ ಇನ್ನೇನಾದರೂ ಅವರಿಗೆ ಸಮಸ್ಯೆಗಳು ಅಥವಾ ಸಂದೇಹಗಳು ಬಂದರೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಮಣ್ಣು ಪರೀಕ್ಷೆಯ ಬಗ್ಗೆ ಹಾಗೂ ಮಣ್ಣಿನ ಫಲವತ್ತತೆ ಅಥವಾ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಿಮಗೇನಾದರೂ ಒಂದು ಸಂಶಯವಿದ್ದಲ್ಲಿ ತಾವು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ವಿಳಾಸ ಹಾಗೂ ನನ್ನ ಒಂದು ಮೊಬೈಲ್ ನಂಬರನ್ನು ತೆಗೆದುಕೊಳ್ಳಿ. ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ, ಪ್ರಾಧ್ಯಾಪಕರು ಮಣ್ಣು ವಿಜ್ಞಾನ ವಿಭಾಗ ಹಾಗೂ ಮುಖ್ಯಸ್ಥರು ನೈಸರ್ಗಿಕ ಸಂಪನ್ಮೂಲ ವಿಭಾಗ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು. ನನ್ನ ಮೊಬೈಲ್ ನಂಬರ್ 9844031949. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಸಾವಯವ ಕೃಷಿ ಬಗ್ಗೆ ಆಗಲಿ ಅಥವಾ ನೈಸರ್ಗಿಕ ಕೃಷಿಯೇ ಆಗಲಿ ಅಥವಾ ಸಮಗ್ರ ಬೇಸಾಯದ ಪದ್ಧತಿಗಳಾಗಲಿ ಯಾವುದೇ ರೀತಿಯಾದಂತಹ ಕೃಷಿ ಪದ್ಧತಿಗಳಿಗೆ ನನ್ನನ್ನು ನೇರವಾಗಿ ತಾವು ಸಂಪರ್ಕಿಸಬಹುದು. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಈ ಕೃಷಿ ಭೂಮಿಯ ಮಣ್ಣಿನ ಫಲವತ್ತತೆ ಅಭಿವೃದ್ಧಿಗೊಳಿಸುವ ವಿಧಾನಗಳ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ನಿಮ್ಮ ಫೋನ್ ನಂಬರ್ ನಾನು ಮತ್ತೊಮ್ಮೆ ಹೇಳ್ತೇನೆ, 9844031949. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಸಮಸ್ತ ನಮ್ಮ ಎಲ್ಲ ರೈತ ಬಾಂಧವರಿಗೂ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರಗಳು. ಇದುವರೆಗೂ ಕೃಷಿ ಭೂಮಿಯ ಮಣ್ಣಿನ ಫಲವತ್ತತೆ ಅಭಿವೃದ್ಧಿಪಡಿಸುವ ವಿಧಾನಗಳ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣಾ ವಿಭಾಗದ ಮುಖ್ಯಸ್ಥರಾದ ಡಾ ಪರಶುರಾಮ್ ಚಂದ್ರವಂಶಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳ ಕೇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಈಗ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್, ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನ ಕೆಲಸ ಮಾಡ್ತೀನಿ. ಇವತ್ತಿನ ವಿಚಾರ ಏನಪ್ಪ ಅಂತಂದ್ರೆ ಅಂತರ ಬೆಳೆಗಳು. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮೆಕ್ಕೆಜೋಳ ಒಂದು ಪ್ರಮುಖವಾದ ಬೆಳೆ. ನಮ್ಮ ದಾವಣಗೆರೆ, ಚಿತ್ರದುರ್ಗ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಬೆಳೆ ಹೆಚ್ಚು ಬರ್ತಾ ಇದೆ. ನಾವು ಏಕ ಬೆಳೆ ಪದ್ಧತಿಯನ್ನು ಬಿಟ್ಟು ಅಂತರ ಬೆಳೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಅಂತರ ಬೆಳೆಯಲ್ಲಿ ಬಹಳ ಮುಖ್ಯವಾಗಿ ಮೆಕ್ಕೆಜೋಳದಲ್ಲಿ ತೊಗರಿ. 6 ಸಾಲ ಮೆಕ್ಕೆಜೋಳ, 1 ಸಾಲ ತೊಗರಿ ಹಾಕ್ಬೋದು ಅಥವಾ 8 ಸಾಲ ಮೆಕ್ಕೆಜೋಳ, 1 ಸಾಲ ತೊಗರಿ ಏನೋ ಹಾಕ್ಬೋದು. ಈ ತೊಗರಿಯಲ್ಲೂ ನಮಗೆ ಬೇರೆ ಬೇರೆ ತಳಿಗಳು ಸಿಗುತ್ತೆ. BRG 1,

ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಹ್ಯಾಂಗ ಮರಿಲಿ, ಬಟ್ಟಲು ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಹ್ಯಾಂಗ ಮರಿಲಿ, ತುಂಬಿದ ತವರಿನ ಹಂಬಲ ಹರಿತತಿ ಮರತ್ಯಾಂಗ ಇರಲಿ, ತುಂಬಿದ ತವರಿನ ಹಂಬಲ ಹರಿತತಿ ಮರತ್ಯಾಂಗ ಇರಲಿ. ಆಡಿದ ಅಂಗಳ ಮಾಡಿದ ಜಗಳ ನೆನಪಿಗೆ ಬರತೈತಿ, ಆಡಿದ ಅಂಗಳ ಮಾಡಿದ ಜಗಳ ನೆನಪಿಗೆ ಬರತೈತಿ, ಮುದ್ದಿನ ತಂಗಿಯ ಮುಖವನ್ನು ನೋಡಿ ಕನಿಕರ ಹುಟ್ಟೈತಿ, ಮುದ್ದಿನ ತಂಗಿಯ ಮುಖವನ್ನು ನೋಡಿ ಕನಿಕರ ಹುಟ್ಟೈತಿ. ಬಟ್ಟಲು ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಹ್ಯಾಂಗ ಮರಿಲಿ, ತುಂಬಿದ ತವರಿನ ಹಂಬಲ ಹರಿತತಿ ಮರದ್ಯಾಂಗ ಇರಲಿ. ತಂಗಿ ಗರತಿ ಗಂಗಿ ಆಗಿ ಬಾಳವ್ವ, ಹನುಮಾನವಿಲ್ಲದೆ ಅಣ್ಣನ ಬಯಕೆ ತೀರಿಸಬೇಕವ್ವ, ಆಡಿದ ಅಂಗಳ ತುಂಬಾ ಹೆಜ್ಜೆ ಹೆಜ್ಜೆಯ ನೆನಪವ್ವ, ಅಣ್ಣ ತಂಗಿ ಅನ್ನುವ ಹಕ್ಕಿಯ ಪಕ್ಕ ಹರಿತವ್ವ, ತಂಗಿ ಪಕ್ಕ ಹರಿತವ್ವ, ಆಡಿದ ಅಂಗಳ ಮಾಡಿದ ಜಗಳ ನೆನಪಿಗೆ ಬರತೈತಿ, ಮುದ್ದಿನ ತಂಗಿಯ ಮುಖವನ್ನು ನೋಡಿ ಕನಿಕರ ಹುಟ್ಟೈತಿ. ತಾನಲಿದು ಅಡೀನಿ ಅಣ್ಣ ಮಲ್ಲಿಗೆ ಹೂವಾಂಗ, ತವರೂರಾಗ ಬೆಳದಿನಿ ಅಣ್ಣ ನವಲ ಕುಣಿದಾಂಗ, ಅವರೇ ಕಾಳ ಅಗಲಿ ಹೋಗಲ್ಯಾಂಗ, ಬಟ್ಟಲು ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಹ್ಯಾಂಗ ಮರಿಲಿ, ತುಂಬಿದ ತವರಿನ ಹಂಬಲ ಹರಿತತಿ ಮರತ್ಯಾಂಗ ಇರಲಿ. ನೆರಮನಿ ಊರಮನಿ ಮುಂದ ಹೋಗಿ ನಕ್ಕೊತ ನಿಲಬ್ಯಾಡ, ಗಂಡನೆ ನಿನ್ನ ಎದೆಯ ಗುಂಡಿಗೆ ಇದ್ದಂಗ ಮರಿಬ್ಯಾಡ, ಖುಷಿ ಮಾತನಾಡಿ ಖುಷಿಯಾದರೂ ಜೋರಾಗಿ ನಗಬ್ಯಾಡ, ತವರೂರ ಸಿರಿಯ ನೆನಪ ತೆಗೆದು ಹೊಳ್ಳೊಳ್ಳಿ ಅಳಬ್ಯಾಡ, ತಂಗಿ ಹೊಳ್ಳೊಳ್ಳಿ ಅಳಬ್ಯಾಡ, ಆಡಿದ ಅಂಗಳ ಮಾಡಿದ ಜಗಳ ನೆನಪಿಗೆ ಬರತೈತಿ, ಮುದ್ದಿನ ತಂಗಿಯ ಮುಖವನ್ನು ನೋಡಿ ಕನಿಕರ ಹುಟ್ಟೈತಿ. ಲವ್ನ ಜಾತ್ರೆಗೆ ಸವಾರಿ ಬಂಡ್ಯಾಗ ಹೋಗುವಾಗ ಮರಿಬ್ಯಾಡ, ಇದ್ದಂತ ತಂಗಿ ಒದ್ದಾಡಿ ಸತ್ಯಾಳ ಎಂದು ತಿಳಿಬ್ಯಾಡ, ಕಳಬಳಿಯಲ್ಲ ಕಳ್ಳಿ ಗೊಂಚಲ ಎಂದು ತಿಳಿಬ್ಯಾಡ, ಹುಳ್ಳಿ ರಾಶಿಯಾಗ ಕೂನ ಕರಿಯಾಕ ಬರುದ ಬಿಡಬ್ಯಾಡ, ಅಣ್ಣ ಬರುದ ಬಿಡಬ್ಯಾಡ, ಬಟ್ಟಲು ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಹ್ಯಾಂಗ ಮರಿಲಿ, ತುಂಬಿದ ತವರಿನ ಹಂಬಲ ಹರಿತತಿ ಮರತ್ಯಾಂಗ ಇರಲಿ. ಮನಸ್ಸಿನ ಒಳಗ ಜಾಲಿಯ ಮುಳ್ಳ ಪಡೆದಂಗ ಆತ, ತವರಿನ ಸಿರಿದೇವಿ ತಂಗಿ ಅನ್ನೋದ ಇರಲಂಗ ಮರತ, ಅಣ್ಣ ಅತ್ತಿಗೆ ಇದ್ದಾರ ಅನ್ನೋದ ನಿನಗಿರಲಿ ಗುರುತ, ತವರಿಗೆ ಹರಕಿ ಪಟ್ಟ ಹೋಗವ್ವ ಬಳ್ಳಿ ಚಿಗಿಯಲಂತ, ತಂಗಿ ಬಳ್ಳಿ ಚಿಗಿಯಲಂತ, ಆಡಿದ ಅಂಗಳ ಮಾಡಿದ ಜಗಳ ನೆನಪಿಗೆ ಬರತೈತಿ, ಮುದ್ದಿನ ತಂಗಿಯ ಮುಖವನ್ನು ನೋಡಿ ಕನಿಕರ ಹುಟ್ಟೈತಿ. ಬಂದ ಕುನ ತಂಗಿನ ಮರಿಬ್ಯಾಡ, ತಂದೆ ತಾಯಿ ಸಣ್ಣ ತಮ್ಮನ ಬಿಟ್ಟು ಹೋಗಬ್ಯಾಡ, ಗಂಡನ ಮನೆಯಾಗಿ ಬಿಟ್ಟು ತಂಗಿನ ಎಂದೋ ಮರಿಬ್ಯಾಡ, ನಿನ್ನ ಮುತ್ತಿನ ತಂಗಿನ ಮರೆತು ಅಣ್ಣ ಇರಬ್ಯಾಡ, ಅಣ್ಣ ಇರಬ್ಯಾಡ, ಬಟ್ಟಲು ಹಾಲನ್ನು ಕುಡಿದ ತವರಿನ ತೊಟ್ಟಿಲ ಹ್ಯಾಂಗ ಮರಿಲಿ, ತುಂಬಿದ ತವರಿನ ಹಂಬಲ ಹರಿತತಿ ಮರತ್ಯಾಂಗ ಇರಲಿ.